ವಾತಾವರಣ ಇರಲಿದ್ದು ಮಳೆಯಾಗುವ ಸಂಭವವಿದೆ. ತಾಪಮಾನ ಗರಿಷ್ಠ 28 ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯ ಸುವರ್ಣಸೌಧಕ್ಕೆ ಮಹತ್ವದ ಇಲಾಖೆಗಳ ವರ್ಗಾವಣೆ, ಆಡಳಿತಾತ್ಮಕ ಶಕ್ತಿ ಕೇಂದ್ರವಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸೋಮವಾರದಿಂದ ಪ್ರೌಢಶಾಲಾ ತರಗತಿಗಳು ಆರಂಭ, ಸಕಲ ಮುಂಜಾಗ್ರತಾ ಕ್ರಮ ಪಾಲಿಸಲು ಸೂಚನೆ. ಸ್ಥಳೀಯ ಉದ್ಯಮಗಳನ್ನು ಸಶಕ್ತಗೊಳಿಸಲು ಡಿಜಿಟಲ್ ಮಾರುಕಟ್ಟೆ ತಂತ್ರಜ್ಞಾನ ಸಮರ್ಪಕ ಬಳಕೆ, ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಕರೆ. ರಾಜ್ಯ ಗಡಿ ಪ್ರವೇಶಿಸಲು ನಕಲಿ ಆರ್ಟಿಪಿಸಿಆರ್ ವರದಿ ಬಳಕೆ, ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಶುಂಠಿ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಸ್ಯರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಪ್ರಶಾಂತ್ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಇವರು ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಸಸ್ಯ ರೋಗ ವಿಭಾಗದಲ್ಲಿ. ಇವತ್ತು ಶುಂಠಿ ಬೆಳೆ, ಈ ಮಳೆ ಬಂತು, ಮಳೆ ಬಂದ ನಂತರ ಅದರಲ್ಲಿ ರೋಗ ಉಲ್ಬಣಾಗುವಂಥ ಸಂದರ್ಭ ಇರುತ್ತೆ, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಪ್ರಶಾಂತ್ ಅವರು. ನಮಸ್ತೆ ಸರ್. ಈ ಶುಂಠಿ ನಮ್ಮ ಜಿಲ್ಲೆಯೊಳಗೆ ಎಲ್ಲೆಲ್ಲಿ ಎಂತೆಂಥ ಪ್ರದೇಶದೊಳಗೆ ಬೆಳೆದಿದ್ದಾರೆ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಿರಲ್ಲ. ಶುಂಠಿ ಸಾಮಾನ್ಯವಾಗಿ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಮುಂಡಗೋಡ್ ತಾಲೂಕು ಮತ್ತೆ ಒಂದು ಸಿರ್ಸಿ ತಾಲೂಕಿನ ಒಂದು ಬನವಾಸಿ ಒಂದು ಹೋಬಳಿಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಶುಂಠಿನ ಬೆಳೀತಿದ್ದಾರೆ ಸರ್. ಈ ಶುಂಠಿನ ಈಗ ಸಾಮಾನ್ಯವಾಗಿ ಇಲ್ಲಿ ಹಿಮಾಚಲ ಅಂತಂದ್ಬಿಟ್ಟು ಒಂದು ತಳಿ ಸಾಮಾನ್ಯವಾಗಿ ಎಲ್ಲ ಹೆಚ್ಚಿನ ಪ್ರದೇಶದಲ್ಲಿ ಈ ಒಂದು ತಳಿನ ರೈತರು ಬೆಳೀತಿದ್ದಾರೆ. ಇದಕ್ಕೂ ಕೂಡ ಸಾಕಷ್ಟು ಬಿಸಿಲೇ ಬೇಕಲ್ಲ. ಇದಕ್ಕೆ ಶುಂಠಿಗೆ ವಾತಾವರಣ ಅಂತಂದ್ರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬಸಿ ಹೋಗಿರ್ತಕ್ಕಂಥ ಇರಬೇಕು, ಇದು ಹೆಚ್ಚಿನ ಒಂದು ವಾತಾವರಣದಲ್ಲಿ ಒಂದು ತೇವಾಂಶ ಜಾಸ್ತಿ ಇದ್ದು ಮತ್ತೆ ಅದರಲ್ಲಿ ಮಣ್ಣಿನಲ್ಲಿ ನೀರು ಬಸಿ ಹೋಗುವಂತಹ ಒಂದು ಭೂಮಿಯಲ್ಲಿ ಸಾಕಷ್ಟು ಚೆನ್ನಾಗಿ ಶುಂಠಿ ಬೆಳೆಯುತ್ತೆ. ತೇವಾಂಶ ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರಬೇಕು, ವಾತಾವರಣ ಮತ್ತೆ ಅದು ಸಾಕಷ್ಟು ನೀರಿನ ಅವಶ್ಯಕತೆ ಮತ್ತು ಹೆಚ್ಚಿನ ಫಲವತ್ತತೆ ಉಳ್ಳ ಒಂದು ಮಣ್ಣಿನ ಒಂದು ಅವಶ್ಯಕತೆ ಇದೆ. ಭೂಮಿ ಫಲವತ್ತಾಗಿರ್ಬೇಕು ಮತ್ತು ನೀರು ನಿಲ್ಲಬಾರದು. ಹೌದು ಸರ್. ಅದನ್ನ ಹಾಗೆ ಪ್ಲಾನ್ ಮಾಡಿ ಬೆಳೀತಾರೆ ಎಷ್ಟೋ ಜನ, ಅಂದ್ರೆ ಬೋದ್ ಮಾಡಿಕೊಂಡು ಬೋದಿನ ಮೇಲೆ ನೀರು ಕೆಳಗಡೆ ಹಾದು ಮತ್ತೆ ಮುಂದಕ್ಕೆ ಹೋಗಿಬಿಡಬೇಕು, ಆ ರೀತಿ ಮಾಡ್ಕೊಂಡು ಪ್ಲಾನ್ ಬೆಳೀತಾರೆ. ಹೌದು ಸರ್. ಅದನ್ನ ಸಾಮಾನ್ಯವಾಗಿ ಏರುಮಡಿಗಳನ್ನ ತಯಾರು ಮಾಡ್ತಾರೆ ಶುಂಠಿಗೆ. ಅಂದ್ರೆ ಕೆಲವೊಂದ್ಸತಿ ನೀರಿನ ಅಲ್ಲಿ ರೈತರಿಗೆ ನೀರಿನ ಲಭ್ಯತೆ ಆಧಾರದ ಮೇಲೆ ಕೆಲವರು ಪ್ಲಾಂಟಿಂಗ್ ಅನ್ನ ಯಾವ ಸಮಯದಲ್ಲಿ ತಗೋಬೇಕು ಅಂತ ಅವರಿಗೆ ಸಾಮಾನ್ಯ ಗೊತ್ತಿದೆ. ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದು ಸೂಕ್ತವಾದ ಕಾಲ ಶುಂಠಿನ ನಾವು ನಾಟಿ ಮಾಡುವುದಕ್ಕೆ, ಅವರಲ್ಲಿ ನೀರಿನ ಒಂದು ಕೊರತೆ ಇಲ್ಲ ಅಂತಿದ್ದಲ್ಲಿ ಆ ಕಾಲದಲ್ಲಿ ನಾವು ಶುಂಠಿನ ನಾವು ಬೆಳಿಬಹುದು. ತದನಂತರ ಈ ಒಂದು ಮಳೆ ಆಶ್ರಿತ ಒಂದು ಪ್ರದೇಶದಲ್ಲಿ ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ಒಂದು ಮೊದಲನೇ ವಾರದಲ್ಲಿ ನಾವು ಅವರು ತಗೊಂತಾರೆ, ಬೆಳಿಬಹುದು ಸರ್. ಇದು ಮಳೆ ಆಶ್ರಯದಲ್ಲೇ ಬೆಳಿಬಹುದು ಅಥವಾ ನೀರಾವರಿ ಬೇಕು? ಇದು ಸಾಕಷ್ಟು ಇದಕ್ಕೆ ನೀರಿನ ಅವಶ್ಯಕತೆ ಸಾಕಷ್ಟು ಇದೆ. ಇದು ಗಡ್ಡೆಗಳಾದ ಅದು ಒಂದು ಉತ್ಪನ್ನ, ಇದ್ದು ನೀರಿನ ಒಂದು ಅವಶ್ಯಕತೆ ಸಾಕಷ್ಟು ಬೇಕಾಗಿದೆ. ಹಾಗಾಗಿ ಇದನ್ನ ಮಳೆಯ ಒಂದು ಮಳೆ ಆಶ್ರಿತದಲ್ಲಿ ಸಾಕಷ್ಟು ಇದನ್ನ ಬೆಳೀತಾರೆ. ಮತ್ತೆ ನೀರಿನ ಲಭ್ಯತೆ ಇರುವವರು ಇದನ್ನ ಸಾಕಷ್ಟು ಮಳೆ ಒಂದು ಸನ್ನಿವೆ ಅಭಾವನ ನೋಡಿಕೊಂಡು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತಾರೆ. ಆ ಒಂದು ಹಂತದಲ್ಲಿ ಗಿಡಗಳಿಗೆ ಬೇಕಾಗಿರೋದನ್ನ ನಾವು ನೀರಾವರಿ ಮುಖಾಂತರ ನೀಡಿ ನಾವು ಅವನ್ನ ಬೆಳೆನ ಪಡಿಬಹುದು ಸರ್. ಅಂದ್ರೆ ಮಳೆ ನಮ್ಗೆ ಗ್ಯಾರಂಟಿ ಬರುತ್ತೆ ಅನ್ನುವಂತ ಪ್ರದೇಶದಲ್ಲಿ ಮಾತ್ರ ಬೆಳೆ. ಹೌದು. ಈಗ ಪ್ರತಿ ವರ್ಷ ಒಂದೇ ಪ್ರದೇಶದೊಳಗೂ ಬೆಳೆಯುವಂತ ರೈತರು ಇದ್ದಾರೆ, ಲಾಭದಾಯಕ ಐತಿ ಇದು ಬೆಳೆಯೋಣ ಅಂತೇಳಿ, ಸರಿಯಾ? ಕರೆಕ್ಟ್ ಸರ್. ನೀವು ಹೇಳಿದ ಒಳ್ಳೆ ಪ್ರಶ್ನೆ ಇದು. ಅದು ಶುಂಠಿ ಇದು ಸಾಕಷ್ಟು ಪೋಷಕಾಂಶಗಳನ್ನ ಭೂಮಿಯಲ್ಲಿ ಇರತಕ್ಕಂಥ ಪೋಷಕಾಂಶ ಹೀರಿಕೊಂಡು ಇದು ಸಾಕಷ್ಟು ಇಳುವರಿ ಕೊಡುವಂತ ಒಂದು ಬೆಳೆ ಆಗಿದೆ. ನಾವು ಯಾವಾಗಲೂ ಪ್ರತಿ ಸಲೀನು ಒಂದೇ ಬೆಳೆಯನ್ನ ಒಂದೇ ಜಾಗದಲ್ಲಿ ನಾವು ಬೆಳೆಯೋದ್ರಿಂದ ಸಾಕಷ್ಟು ಅನಾಹುತಗಳೇ ಜಾಸ್ತಿ ಆಗ್ತವೆ ಇಳುವರಿಗಿಂತ. ಉದಾಹರಣೆಗೆ ನಾವು ತಗೊಬೇಕು ಅಂತಂದ್ರೆ, ಇದರಲ್ಲಿ ನಾವು ಶುಂಠಿನ ಒಂದು ವೇಳೆ ಆ ಜಾಗದಲ್ಲಿ ಕಳೆದ ಬಾರಿ ಈ ರೋಗಗಳಿಗೆ ತುತ್ತಾಗಿದ್ದ ಜಾಗದಲ್ಲಿ ಆದ್ರೆ, ಮತ್ತೆ ಅದೇ ಜಾಗದಲ್ಲಿ ನಾವು ಶುಂಠಿಯನ್ನ ಹಾಕಿದ್ದೆ ಆದಲ್ಲಿ ಆ ಒಂದು ರೋಗಾಣುಗಳು ಮಣ್ಣಿನಲ್ಲಿ, ಕೆಲವೊಂದು ರೋಗಾಣುಗಳು ಮಣ್ಣಿನಲ್ಲಿ ಜೀವಿಸ್ತಕ್ಕಂತಿರೋದ್ರಿಂದ ಮುಂದೆ ಹಾಕುವಂತ ಬೆಳೆಗಳಿಗೆ ಹೆಚ್ಚಿನ ಒಂದು ಬೆಳೆ ಹಾನಿಯನ್ನ ಮಾಡ್ತವೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಶುಂಠಿ ತದನಂತರ ಶುಂಠಿ ಅಲ್ಲದ ಒಂದು ಪ್ರಭೇದಗಳಂತ ಬೆಳೆಗಳನ್ನ ಬೆಳಿಬಹುದು. ಸಾಮಾನ್ಯವಾಗಿ ಮೆಕ್ಕೆಜೋಳ ಇರ್ತಕ್ಕಂಥದ್ದು, ರಾಗಿ ಇರ್ತಕ್ಕಂಥದ್ದು, ಅದ್ರ ಭತ್ತ ಬೆಳೀತಕ್ಕಂಥದ್ದು, ಈ ರೀತಿ ಬೆಳೆ ಪರಿವರ್ತನೆ ಮಾಡಿದ್ರೆ ಮತ್ತೆ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು, ಮತ್ತೆ ರೋಗಗಳನ್ನ ನಾವು ಹತೋಟಿ ಮಾಡಬಹುದು. ಒಂದೇ ಜಾಗದಲ್ಲಿ ಪದೇ ಪದೇ ಒಂದೇ ಒಂದು ಶುಂಠಿನ ಬೆಳೀತಿದ್ರೆ ಸಾಕಷ್ಟು ಅನಾಹುತಗಳೇ ಜಾಸ್ತಿ ಆಗ್ತವೆ. ಸರ್, ಎಷ್ಟು ಅವಧಿಯ ಬೆಳೆ ಇದು? ಇದು ಸಾಮಾನ್ಯವಾಗಿ 9-10 ತಿಂಗಳಲ್ಲಿ ಬೆಳೆಯುವಂತಕ್ಕಂಥ ಒಂದು ಬೆಳೆ ಆಗಿದೆ. ಇದನ್ನ ನಾವು ನೀರಿನ ಕೊರತೆ ಆದ ಮೇಲೆ ನಾವು ಹೇಳಿದ್ವಲ್ಲ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಥವಾ ಮಳೆಯಾಶ್ರಿತ ಆದರೆ ಮೇ ಕೊನೆಯ ವಾರದಲ್ಲಿ ಮಾಡಿದ್ರೆ ಡಿಸೆಂಬರ್ ತನಕ ಹೋಗುತ್ತೆ. ಇಲ್ಲಾಂದ್ರೆ ನಾವು ನವೆಂಬರ್ ಒಳಗಡೆ ನಾವು ಅದು ಒಂದು ಕಟಾವಿಗೆ ಸಿದ್ಧತೆ ಆಗುತ್ತೆ. ಸಾಮಾನ್ಯವಾಗಿ ಹಳದಿ ಒಂದು ಎಲೆಗಳು ಕಂಡ್ಕೊಂಡು ಬರುತ್ತವೆ ಆ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ. ನಾವು ಎಲ್ಲ ಹಸಿರಾಗಿರುವಂತಹ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆದಾಗ ನಮಗೆ ಅದ್ರ ಖಾತ್ರಿ ಆಗುತ್ತೆ, ಇದು ಕಟಾವು ಮಾಡಕ್ಕೆ ಸರಿಯಾದ ಸಮಯ ಅಂತ. ಎಷ್ಟು ಸರಿ ಇದ್ರ ಬಿಟ್ಟು ಕಬ್ಬನ್ನು ಬೆಳೀತಾರೆ, ಅದು ಕಬ್ಬನ್ನು ಬಿಟ್ಟು ಅಂತ ರೈತರು ಶುಂಠಿಯನ್ನು ಬೆಳೀತಾರೆ, ಒಂದಕ್ಕೊಂದು ಪರ್ಯಾಯ ಸರಿ ಇದೆಯಾ? ಸಾಮಾನ್ಯವಾಗಿ ಶುಂಠಿಗೆ ಬರ್ತಕ್ಕಂಥ ರೋಗಗಳು ಕಬ್ಬಿಗೆ ಬರುವುದಿಲ್ಲ, ಅದಕ್ಕೆ ಬೇಕಂತ ಅದು ಕಬ್ಬಿಗೆ ಬರ್ತಕ್ಕಂಥ ರೋಗಗಳು ಅದು ಬೇರೆನೆ ಇದಾವೆ. ಆರ್ಥಿಕವಾಗಿ ಎರಡೂ ಅಷ್ಟೇ ಇರ್ತಾ ಅಥವಾ ಒಂದು ಸ್ವಲ್ಪ ಶುಂಠಿಯೊಳಗೆ ಜಾಸ್ತಿ ಲಾಭ ಹಂಗೇನ್ರ ಇರ್ತದೆ? ಶುಂಠಿಯಲ್ಲಿ ಸಾಕಷ್ಟು ಲಾಭಗಳು ಜಾಸ್ತಿ ಇದೆ, ಅದು ಮಾರ್ಕೆಟ್ ಆಧಾರದ ಮೇಲೆ. ಒಂದ್ ವೇಳೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಅದ್ರ ಬೆಲೆ ಸಿಕ್ತಂದ್ರೆ ತಂತಾನೆಗೆ ಅದು ಶುಂಠಿಗೆ ಸಾಕಷ್ಟು ಲಾಭನ ರೈತರಿಗೆ ಕೊಡುವಂತ ಒಂದು ಬೆಳೆ ಆಗಿದೆ. ಈಗ ಶುಂಠಿ ಬಗ್ಗೆನೇ ನಾವು ಮಾತಾಡ್ತಾ ಇದೀವಿ ಅಂದಾಗ ಸಾಮಾನ್ಯವಾಗಿ ಏನೇನು ಸಮಸ್ಯೆ ಅನುಭವಿಸುತ್ತೆ ಆ ಬೆಳೆ? ಫಸ್ಟ್ ಮೊದಲನೇ ಬಾರಿ ಹೇಳಬೇಕು ಅಂತಂದ್ರೆ ಪೋಷಕಾಂಶಗಳ ನಿರ್ವಹಣೆ. ಇದು ಹೆಚ್ಚು ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತ ಒಂದು ಬೆಳೆ ಆಗಿರೋದ್ರಿಂದ ಪೋಷಕಾಂಶಗಳ ನಿರ್ವಹಣೆ ಮಾಡುವುದು ಬಹುಮುಖ್ಯ. ತದನಂತರ ಏನಂತಂದ್ರೆ ಒಂದು ಸಂದಿಗ್ಧ ಒಂದು ಬೆಳೆಯ ಸಂದಿಗ್ಧ ಒಂದು ಸನ್ನಿವೇಶದಲ್ಲಿ ನೀರನ್ನು ಕೊಡೋದು ಅದು ಸಹಿತ ಅದು ಮುಖ್ಯ ಆಗಿದೆ. ತದನಂತರ ಬೆಳೆಗೆ ಈ ಬೆಳೆ ಸಾಕಷ್ಟು ರೋಗಗಳಿಗೆ ಮತ್ತು ತುತ್ತಾಗುವಂತ ರೋಗ ಮತ್ತು ಕೀಟಗಳಿಗೆ ಸಾಮಾನ್ಯವಾಗಿ ಎರಡೂ ರೋಗ ಮತ್ತು ಕೀಟಗಳು ಇವು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಬರುವಂತಹ ಒಂದು ಕಂಡುಬಂದ್ರೂ ಸಹಿತ ಈ ರೋಗಕ್ಕೆ ಶಿಲೀಂಧ್ರಗಳ ಒಂದು ಕಾಟವನ್ನು ಸಾಕಷ್ಟು ನಾವು ನಮ್ಮ ಈ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ. ಕಾರಣ ಅಂತಂದ್ರೆ ಇಲ್ಲಿ ಹೆಚ್ಚು ಮಳೆ ಬೀಳೋ ಪ್ರದೇಶವಾಗಿರೋದ್ರಿಂದ ಶಿಲೀಂಧ್ರಗಳ ಒಂದು ಹಾವಳಿನೇ ಹೆಚ್ಚಾಗಿ ನಾವು ಈ ಒಂದು ಬೆಳೆಯಲ್ಲಿ ನಾವು ನೋಡ್ಕೊಬಹುದು. ತದನಂತರ ಕೆಲವೊಂದ್ಸತಿ ಈಗೇನಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ರಸಗೊಬ್ಬರಗಳನ್ನೇ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಡಿಎಪಿಗಳನ್ನೇ ಹೆಚ್ಚಾಗಿ ಬೆಳೆಸೋದ್ರಿಂದ ಲಘು ಪೋಷಕಾಂಶಗಳ ಒಂದು ಬಳಕೆ ಕಡಿಮೆ ಆಗಿರೋದ್ರಿಂದ ಅವುಗಳ ಒಂದು ಬೆಳೆಯಲ್ಲಿ ಇರತಕ್ಕಂಥ ಒಂದು ಶಕ್ತಿ ಏನಿದೆ ಅದು ವಿಗರ್ನೆಸ್ ಅಂತ ಹೇಳ್ತೀವಲ್ಲ, ಅದು ಕುಂಠಿತವಾಗಿ ತಂತಾನೆ ಆ ಬೆಳೆಗಳು ರೋಗ ಮತ್ತು ಕೀಟಗಳಿಗೆ ತುತ್ತಾಗುವಂತದ್ದು ಸಾಮಾನ್ಯವಾಗಿ ಕಾಣ್ತಾ ಇದೀವಿ ಸರ್. ಹಾಗಾಗಿ ಈಗ ನೀವು ಹೇಳಿದ್ರಿ ಅದಕ್ಕೆ ಸಾಕಷ್ಟು ಇಲ್ಲಿ ವಾತಾವರಣ ರೋಗಕ್ಕೆ ತುತ್ತಾಗುವಂತ ವಾತಾವರಣ ಬಹಳ ಸಹಜವಾಗಿದೆ. ಹೌದಲ್ಲ, ಬಿಸಿಲು ಬೇಕಾಗಿರುತ್ತೆ ಮತ್ತೆ ಅದಕ್ಕೆ ಬೇಕಾದಂತ ತೇವಾಂಶ ಇದೆ, ಹಾಗಾಗಿ ರೋಗ ಇಲ್ದವನಿಗೆ ರೋಗ ಬರ್ತಲ್ಲ ಹಂಗಾಗ್ಬಿಟ್ಟಿದೆ. ಹೌದೌದು ಸರ್. ಹೌದು, ಏನ್ ಮಾಡಬಹುದು ಸರ್? ಈಗ ಸಾಮಾನ್ಯವಾಗಿ ಈಗ ನಾವು ಆ ರೋಗಗಳಿಗೆ ಒಂದು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನ ಅಂದ್ರೆ ನಾವು ಯಾವುದೋ ಒಂದು ರೋಗಕ್ಕೆ ನಾವು ಅದನ್ನ ಹೆಚ್ಚು ಆಸಕ್ತಿ ನೀಡದೇನೆ ಎಲ್ಲಾ ರೋಗಗಳನ್ನ ನಾವು ಹತೋಟಿ ಮಾಡಕ್ಕೆ ಅನುಸರಿಸಬೇಕಂತ ಮುಂಜಾತೆ ಕ್ರಮಗಳು. ನಾವು ರೋಗ ಬಂದ ಮೇಲೆ ನಾವು ಹತೋಟಿ ಕ್ರಮಗಳನ್ನ ವಹಿಸಕ್ಕಿಂತ ಮುಂಚೆನೆ ನಾವು ಬರದಾಗೆ ನಾವು ನೋಡ್ಕೊಳೋದು ಅದು ಮುಖ್ಯ. ಈಗ ನಾವೇನ್ ಮಾಡ್ಬೇಕು ಅಂತ ಆ ಒಂದು ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಳೋದು ಅದು ಮುಖ್ಯ. ಇದು ಒಂದು ಗಡ್ಡೆಗಳ ಮುಖಾಂತರ ನಾವು ಪ್ರೊಪಗೇಷನ್ ಅಂತ ಹೇಳ್ತೀವಿ, ಒಂದು ಅದನ್ನ ಬೀಜ ಅಂತ ನಾವು ಕನ್ಸಿಡರ್ ಮಾಡೋದ್ರಿಂದ ಗಡ್ಡೆಗಳ ಆಯ್ಕೆಯಲ್ಲಿ ಒಂದು ಅತಿ ಮುಖ್ಯವಾದ ಒಂದು ಪಾತ್ರ ಅಂದ್ರೆ ಒಂದು ಹಂತ ಅಂತ ಹೇಳ್ಬಹುದು. ಈ ಒಂದು ಗಡ್ಡೆಗಳ ಆಯ್ಕೆಯನ್ನು ಯಾವ ಸಂದರ್ಭದಲ್ಲಿ ಮಾಡ್ಕೊಬೇಕು ಅಂತಂದ್ರೆ ಕಂದುನು ಅಂತಾರೆ, ಕಂದು ಒಂದು ಕಣ್ಣಿನ ಕಂದನ್ನ ಹಾಕುವಂತ ಹೋಗುದು ಅದೇ ಬೀಜ. ಅದೇ ಬೀಜ ಇಲ್ಲಿ ಇದಕ್ಕೆ ಯಾವ್ದಾದ ಒಂದು ಬೀಜ ಅಂತಂದ್ರೆ ನಾವು ರಾಗಿಯಲ್ಲಿ ಏನ್ ಕಾಣ್ತೀವೋ ಆವಾಗ ಆತರ ಬೀಜ ಅಲ್ಲ, ಕಂದುಗಳು ಮತ್ತೆ ಗಡ್ಡೆಗಳನ್ನೇ ನಾವು ಬೀಜಗಳಾಗಿ ನಾವು ಉಪಯೋಗಿಸಬೇಕಾಗತ್ತೆ. ಕಬ್ಬಿನಲ್ಲಿ ಕಬ್ಬಿನಗಳನ್ನ ಹೌದು, ಕಬ್ಬಿನಲ್ಲಿ ಬೀಜ ಕಂದು ಅಂತ ಹೇಳ್ತೀವಿ ನಾವು. ಹೇಳಿ, ಈಗ ನಾವು ರೋಗರಹಿತ ಕಂದುಗಳನ್ನ ತಂದು ನಾಟಿ ಮಾಡೋದು ಮುಖ್ಯ. ಹೌದು ಸರ್, ರೋಗರಹಿತ ಒಂದು ಗಡ್ಡೆಗಳನ್ನ ಆಯ್ಕೆ ಮಾಡೋದು ಅತಿ ಮುಖ್ಯ. ಆ ಒಂದು ಆಯ್ಕೆ ಒಂದು ಯಾವ ಸಮಯದಲ್ಲಿ ಆಯ್ಕೆ ಮಾಡ್ಕೊಳೋದು ಅದು ಮುಖ್ಯ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ರೈತರು ಮುಂದಿನ ಈಗ ನೆಕ್ಸ್ಟ್ ಒಂದು ಬರುವ ಮುಂದಿನ ಬರುವಂತ ತಿಂಗಳಲ್ಲಿ ನಾವು ಶುಂಠಿನ ಹಾಕಬೇಕು ಅಂತ ಆ ರೀತಿ ಇತ್ತಂದ್ರೆ, ಆಗ ಅದು ಹಾರ್ವೆಸ್ಟಿಂಗ್ ಮಾಡಬೇಕಂತಂದ್ರೆ ಕಟಾವು ಮಾಡುವಂತದಲ್ಲಿ ಹೋಗಿ ರೈತರ ಕಡೆಯಿಂದ ಖರೀದಿ ಮಾಡ್ತಾರೆ. ಆ ಕಟಾವು ಹಂತದಲ್ಲಿ ನಾವು ಗಡ್ಡೆಗಳನ್ನ ಆರೋಗ್ಯಕರವಾಗಿದೆಯೋ ಇಲ್ಲವೋ ಅಂತ ಕಂಡುಹಿಡಿಯೋದು ಬಹಳ ಕಷ್ಟ. ಆ ಒಂದು ಕಾರಣದಿಂದಾಗಿ ನಾವು ಆಯ್ಕೆಗಳನ್ನ ಸೆಪ್ಟೆಂಬರ್ ಮತ್ತೆ ಈ ಒಂದು ಅಕ್ಟೋಬರ್ ಹಂತದಲ್ಲಿ ನಾವು ಮೊದಲು ರೈತರು ಆ ಒಂದು ತಾಕುಗಳಿಗೆ ಭೇಟಿ ನೀಡಿ ಆ ತಾಕುಗಳು ಆರೋಗ್ಯಯುತ ಇದೆಯಲ್ಲ ಅಂತ ಖಾತ್ರಿ ಮಾಡಿಕೊಂಡು ಆ ಒಂದು ಜಾಗದಿಂದನೇ ನಾವು ಈ ಒಂದು ಗಡ್ಡೆಗಳನ್ನು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಮುಂದಿನ ಒಂದು ಬೆಳೆಗಳಿಗೆ ಆ ಒಂದು ಜಾಗನ ಆಯ್ಕೆ ಮಾಡಿಕೊಂಡು ಆ ಒಂದು ಗಡ್ಡೆಗಳನ್ನ ನಾವು ಬೀಜಗಳಾಗಿ ಮಾಡೋದ್ರಿಂದ ಸಾಕಷ್ಟು ರೋಗಗಳನ್ನ ನಾವು ಆರಂಭದಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡಬಹುದು. ಈಗ ಮುಂಚೆನೆ ನೋಡುವ ಉದ್ದೇಶ ಏನಂದ್ರೆ ಬೆಳೆ ಹೇಗಿದೆ, ಆರೋಗ್ಯ ಪೂರ್ಣವಾಗಿದೆಯಾ ಅಂತ. ಕಟಾವು ಮಾಡುವ ಸಂದರ್ಭದೊಳಗೆ ಹೋಗಿದ್ರೆ ಎಲ್ಲ ಅದ್ರ ಎಲೆಗಳು ಒಣಗಿರ್ತಾವು, ಬಾಡಿರ್ತಾವು, ಹಂಗಾಗಿ ಗೊತ್ತಾಗಲ್ಲ ಅಂತ. ತಗೊಂಡು ಬಂದ್ವಿ, ತಗೊಂಡು ಬಂದ ನಂತರ ಅದನ್ನ ಮನೆಯೊಳಗೆ ಇಡಬೇಕಾದಾಗ ಕೂಡ ಕ್ರಮ ಇದೆಯಾ? ಹೌದು ಸರ್, ಅದನ್ನ ನಾವು ಗಡ್ಡೆಗಳನ್ನ ನಾವು ಡಿಸೆಂಬರ್ ಜನವರಿಯಲ್ಲಿ ಅದು ಕಟಾವಿಗೆ ಬಂತು ಅಂದ್ರೆ ಆ ಸಮಯದಲ್ಲಿ ನಾವು ಮೊದಲನೇ ಬಾರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಗಡ್ಡೆಗಳನ್ನ ನಾಟಿ ಮಾಡುವ ಟೈಮಲ್ಲಿ ಬೀಜೋಪಚಾರ ಮಾಡಬಹುದು. ಯಾವ್ದ್ರಿಂದ ನಾವು ಮೆಟಲಾಕ್ಸಿಲ್ MZ ಅಂತಂದ್ಬಿಟ್ಟು ಒಂದು ಪ್ರತಿ ಒಂದು ಲೀಟರ್ಗೆ 6 ಗ್ರಾಂನಷ್ಟೇ ಅದನ್ನ ಮಿಶ್ರಣ ಮಾಡಿ ಸುಮಾರು 30 ನಿಮಿಷಗಳ ಕಾಲ ಅದನ್ನು ಹದ್ದಿ ಮತ್ತೆ ನೆರಳಿನಲ್ಲಿ ಒಣಗಿಸಿ ತದನಂತರ ಆ ಒಂದು ಬೀಜೋಪಚಾರ ಮಾಡಿದ ಒಂದು ಗಡ್ಡೆಗಳನ್ನೇ ನಾವು ನಾಟಿಗೆ ಬಳಸಬೇಕಾಗತ್ತೆ. ಆ ಬಳಸಕ್ಕಿಂತ ಮುಂಚೆ ಭೂಮಿಯ ತಯಾರಿಕೆಯನ್ನು ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಆಗುತ್ತೆ. ಗಡ್ಡೆಗಳನ್ನ ನಾವು ಬೀಜೋಪಚಾರ ಮಾಡಿದ್ರೆ ಅಷ್ಟೇ ಆಗೋದಿಲ್ಲ, ಭೂಮಿನ ತಯಾರಿಕೆ ಮಾಡತಕ್ಕಂಥದ್ದು ಮಾಗಿ ಉಳಿಮೆ ಅತಿ ಹೆಚ್ಚುವಾದ ಒಂದು ಪ್ರಭಾವನೆ ಬೀಳುತ್ತೆ. ಮಾಗಿ ಉಳಿಮೆ ಮಾಡಿ ತದನಂತರ ಏರುಮಡಿಗಳಲ್ಲಿ ಈ ಒಂದು ಸಾಯಿ ಸೋಲರೈಸೇಷನ್ ಅಂತಂದ್ರೆ ರಶ್ಮಿಕಿರಣ, ಸೂರ್ಯ ರಶ್ಮಿಕಿರಣ ಅಂತ ಹೇಳಿಬಿಟ್ಟು ಸಾಯಿ ಸೋಲರೈಸೇಷನ್ ಪಾಲಿಥಿನ್ ಚೀಟಗಳನ್ನ ನಾವು ಬದುಗಳ ಮೇಲೆ ಮುಚ್ಚಿ ಎಲ್ಲಿ ಗಾಳಿ ಹೊರಡ ಹೋದಂಗೆ ಮಾಡಿ ತದನಂತರ 30 ದಿವಸಗಳು ಅದೇ ರೀತಿಯಾಗಿ ನಾವು ಅದನ್ನ ಬಿಟ್ಟು ತದನಂತರ 30 ದಿವಸ ಆದ ನಂತರ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಈ ಒಂದು ಬೇವಿನ ಹಿಂಡಿ ನೀಡ್ತಕ್ಕಂಥದ್ದು, ತದನಂತರ ಈ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ ಟ್ರೈಕೋಡರ್ಮ ಮಿಶ್ರಿತ ಅದರ ಜೊತೆಗೆ ಮಿಕ್ಸ್ ಮಾಡಿ ಪ್ರತಿ ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿಯಷ್ಟು ಟ್ರೈಕೋಡರ್ಮನ ಮಿಶ್ರಣ ಮಾಡಿ ಆ ಒಂದು ಮಿಶ್ರಣವನ್ನ ಈ ಬದುಗಳ ಮೇಲೆ ಹಾಕಿ ಅಂದ್ರೆ ಏರುಮಡಿಗಳ ಮೇಲೆ ಹಾಕಿ ತದನಂತರ ನಾವು ಅದು ಬೀಜೋಪಚಾರ ಮಾಡಿದ ಒಂದು ಗಡ್ಡೆಗಳನ್ನ ಸರಿಯಾದ ರೀತಿಯಲ್ಲಿ ಗಿಡಗಳ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಂಡು ನಾವು ಅದನ್ನ ನಾಟಿ ಮಾಡಿದ್ದೆ ಅದಲ್ಲಿ ಅದು ಸಾಕಷ್ಟು ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ತದನಂತರ ಅದಕ್ಕೆ ಬೇಕಾಗಿರುವಂತಹ ಒಂದು ಪೂರಕವಾದ ಒಂದು ಪೋಷಕಾಂಶಗಳು ಅಂತಂದ್ರೆ ಮಣ್ಣಿನ ರಸಸಾರ ಆಧಾರದ ಮೇಲೆ ಈ ಒಂದು ಸುಣ್ಣವನ್ನು ನೀಡತಕ್ಕಂಥದ್ದು, ಅದೇ ರೀತಿಗೆ ಡೊಲೊಮೈಟ್ ಅನ್ನು ಬಳಸತಕ್ಕಂಥದ್ದು, ಇವುಗಳನ್ನ ಮಾಡಿ ಅದರ ಜೊತೆಗೆ ಮಣ್ಣು ಪರೀಕ್ಷೆ ಆದ ಮೇಲೆ ರಸಗೊಬ್ಬರಗಳನ್ನು ಶಿಫಾರಸು ಮಾಡತಕ್ಕಂಥದ್ದು, ಇಷ್ಟು ರೀತಿ ಆರೋಗ್ಯಕರವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳಿರ್ಬೋದು, ತದನಂತರ ಈ ಬೇವಿನಿಂಡಿ, ತದನಂತರ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಅದರ ಜೊತೆಗೆ ಗಡ್ಡೆ ನಾಟಿ ಮಾಡಿದಾದ್ಮೇಲೆ ಈ ಒಂದು ಮಣ್ಣನ್ನ ಮುಚ್ಚಿದ ನಂತರ ಅದಕ್ಕೆ ಈ ಒಂದು ಭತ್ತದ ಒಂದು ಪ್ಯಾಡಿಸ್ಟ್ರ ಅಂತಾರೆ ಅದನ್ನ, ಭತ್ತದ ಹುಲ್ಲನ್ನು ಮುಚ್ಚಿಗೆ ಮಾಡೋದ್ರಿಂದ ಈಟ್ ಜನರೇಷನ್ ಆಗಿ ಒಳ್ಳೆ ರೀತಿಯ ಒಂದು ಮೊಳಕೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಒಳ್ಳೆ ರೀತಿಯ ಒಂದು ಆರೋಗ್ಯಕರವಾದ ಒಂದು ಗಿಡಗಳನ್ನ ಪಡೀಬಹುದು. ತದನಂತರ ಅದ್ರ ಜೊತೆಗೆ ಪ್ಲಾಸ್ಟಿಕ್ ಹಾಕಿರ್ತೀವಿ, ಪ್ಲಾಸ್ಟಿಕ್ ಅನ್ನು ತೆಗೆದಾದ್ಮೇಲೆ ನಾವು ಅದಕ್ಕೆ ಗೊಬ್ಬರ ಮತ್ತೆ ಅದಕ್ಕೆ ಬೇಕಾಗಿರುವಂತ ಒಂದು ಟೆಕೋಡರ್ಮ ಬೇವಿನ ಹಿಂಡಿ ಇವನ್ನೆಲ್ಲ ಬಳಸಿ ಗೊಬ್ಬರ ಹಾಕಿದ್ವಿ, ನೀರ್ ಬಿಟ್ವಿ, ಅನಂತರ ಬೀಜ ಹಾಕಿದ ಮೇಲೆ ಈ ಭತ್ತದ ಹುಲ್ಲನ್ನ ಹೊಚ್ಚಿಗೆ ಮಾಡಬೇಕಾಗತ್ತೆ. ಅವಾಗ ಒಳ್ಳೆ ರೀತಿಯ ಒಂದು ಒಂದು ಮೊಳಕೆ ಪ್ರಮಾಣ ಹೆಚ್ಚಿಗೆ ಮಾಡಬಹುದು. ತದನಂತರ ನಾವು ಬೇಕಾಗಿರುವಂತಕ್ಕಂಥದ್ದು ನೀರಿನ ಒಂದು ನಿಲ್ಲದಾಗೆ ರೀತಿಯಲ್ಲಿ ನೋಡ್ಕೊಂತದ್ದು. ಏರುಮಡಿಗಳು ಮಾಡದ ಸಮಯದಲ್ಲಿ ನಾವು ಮುಂಜಾತೆ ಕ್ರಮ ಅಂದ್ರೆ ಭೂಮಿಯಿಂದ ನೀರು ಸಾಕಷ್ಟು ಹರಿದು ಹೋಗೋ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗತ್ತೆ. ತದನಂತರ ನಾವು ಏರ್ಮಡಿ ಮಾಡಿದ್ರೆ ಸಾಕು ಅಥವಾ ಬಸಿಗಲ್ವೇನು ಮಾಡಬೇಕು? ಏರುಗಡೆ ಮಾಡಿದ್ರೆ ತಂತಾನೆಗೆ ಬಸಿಗಲುಗಳಾಗ್ತವೆ. ಅದನ್ನ ನಾವು ಸ್ಲೋಪ್ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಇಳಿಜಾರನ್ನ ಕಾಪಾಡ್ಕೋಬೇಕಾಗತ್ತೆ. ಸಾಕಷ್ಟು ಇಳಿಜಾರಿ ಆಯ್ತು ಅಂತಂದ್ರೆ ಮಣ್ಣಲ್ಲಿರೋ ಪೋಷಕಾಂಶಗಳೆಲ್ಲ ಹರಿದು ಹೋಗುತ್ತೆ. ನೀರು ನಿಲ್ಲದಾಗ ರೀತಿಯಲ್ಲಿ ನಾವು ಪರಿಸ್ಥಿತಿನ ಆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಏರುಮಡಿ ಅಂತಂದ್ರೆ ಸಾಕಷ್ಟು ದೊಡ್ಡದಲ್ಲಿ ಕಂದಗಳನ್ನು ತೆಗೆದು ಮಾಡೋದ್ರಿಂದ ಹಾಕಿರೋ ಗೊಬ್ಬರಗಳನ್ನ ನೀರ್ ಜೊತೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸ್ವಲ್ಪ ಪ್ರಮಾಣದಲ್ಲಿ ಇಳಿಜಾರನ್ನು ಮೇಂಟೈನ್ ಅಂದ್ರೆ ನೀರು ನಿಲ್ಲದಾಗೆ ಭೂಮಿಯಲ್ಲಿ ನೋಡ್ಕೊಳೋದು ಒಂದು ಆದ್ಯತೆಯನ್ನ ಕೊಡಬೇಕಾಗತ್ತೆ. ಸ್ವಲ್ಪ ಅಲ್ಲಿ ತೇವಾಂಶ ಮಾಡಿ ಮುಂದೆ ಹೋಗ್ತಾ ಇರ್ಬೇಕು ನೀರು. ಹೌದೌದು, ಅಲ್ಲಿ ನಿಲ್ಬಾರ್ದು, ನಿಲ್ಬಾರ್ದು, ನೀರು ನಿಲ್ಬಾರ್ದು. ಇಷ್ಟೆಲ್ಲಾನು ನಾವು ಬೀಜ ನಾಟಿ ಮಾಡುವ ತನಕನೂ ಆಯ್ತು. ಆ ನಂತರ ನಾವು ಪ್ರತಿಯೊಂದು ಗಿಡಗಳನ್ನ ಆವಾಗ ನಾವು ಅದಕ್ಕೆ ಬೇಕಾಗಿರುವಂತಹ ಒಂದು ಕಳೆ ಇರತಕ್ಕಂತ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು. ತದನಂತರ ನಮಗೆ ರೋಗ ಎಲ್ಲಿದೆ, ರೋಗನ ನಾವು ಕೆಲವೊಂದ್ ಸತಿ ರೈತರು ಕೂಡ ಕೀಟಗಳ ಬಾಧೆ ಎದುರಿಸೋದ ರೋಗ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಂತಾರೆ. ಅದು ಸ್ವಲ್ಪ ಅವರಿಗೆ ಕೀಟ ಯಾವುದು ರೋಗ ಅನ್ನೋದು ಕೆಲವೊಂದು ರೈತರಿಗೆ ಗೊತ್ತಾಗೋದೇ ಇಲ್ಲ. ಅವಾಗ ಕೀಟ ಬಾಧೆ ಬಂದರೆ ರೋಗದ ಒಂದು ಶಿಲೀಂದ್ರನಾಶಕಗಳನ್ನ ಸಿಂಪಡಣೆ ಮಾಡಿ ಕೆಲವೊಂದು ಸತಿಗಳ ಹೆಚ್ಚು ಹಾನಿಯನ್ನ ಇಳುವರಿಯಲ್ಲಿ ಕಡಿಮೆ ಆಗ್ಬಹುದು. ಆ ಕಾರಣಾಗಿ ಕೀಟಗಳ ಒಂದು ಬೇಕಾಗಿರುವಂತಹ ಕೀಟನಾಶಕಗಳನ್ನೇ ಬಳಸಬೇಕಾಗತ್ತೆ. ಮತ್ತೆ ಶಿಲೀಂಧ್ರಗಳಾಗಿದ್ರೆ ಶಿಲೀಂಧ್ರನಾಶಕಗಳನ್ನೇ ಅಥವಾ ದುಂಡಾಣಗಳಿಂದ ಏನಾದ್ರೂ ಹಾನಿಯಾಗಿದೆ ದುಂಡಾಣ ನಾಶಕಗಳಿಂದ ಬಳಸೋದ್ರಿಂದ ಮಾತ್ರ ನಾವು ಹೆಚ್ಚಿನ ಇಳುವರಿ ಪಡಬಹುದು. ಇಲ್ಲಿ ಕಾರಣ ಏನು, ಆ ಒಂದು ತಾಕಿನಲ್ಲಿ ಯಾವ ಸಮಸ್ಯೆ ಇದೆ, ಒಂದು ಪೋಷಕಾಂಶಗಳ ಕೊರತೆ ಇದೆಯಾ, ಅಲ್ಲ ಕೀಟಬಾಧೆ ಇದೆಯಾ, ಅಥವಾ ಶಿಲೀಂಧ್ರ ಅಥವಾ ದುಂಡಾಣು ಅಥವಾ ಜಂತುಗಳ ಬಾಧೆ ಇದೆಯಾ, ಅವುಗಳನ್ನ ಮೊದಲು ಕಂಡುಕೊಂಡು ಅದಕ್ಕೆ ಬೇಕಾಗಿರೋ ಸೂಕ್ತವಾದ ಕ್ರಮಗಳನ್ನ ಕೈಗೊಂಡ್ರೆ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡಿಬಹುದು. ಇಲ್ದಿದ್ರೆ ಸಾಕಷ್ಟು ರೀತಿಯಲ್ಲಿ ನಮಗೆ ಖರ್ಚು ಜಾಸ್ತಿ ಆಗುತ್ತೆ, ಆ ರೋಗ ಮತ್ತು ಕೀಟಗಳು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಆಗೋದಿಲ್ಲ, ತಂತಾನೆಗೆ ರೋಗಗಳು ಜಾಸ್ತಿ ಆಗ್ತವೆ. ಅಂದ್ರೆ ತಜ್ಞರ ಸಲಹೆನೆ ಬೇಕು ಅದಕ್ಕೆ. ಸಾಕಷ್ಟು ರೈತರು ಯಾವತ್ತೂ ಅಷ್ಟೇ ಈ ಒಂದು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ತೋಟಗಾರಿಕೆ ಸಂಶೋಧನಾ ವಿಸ್ತರಣೆ ಕೇಂದ್ರ ಅಥವಾ ತೋಟಗಾರಿಕೆ ಮಹಾವಿದ್ಯಾಲಯ ಸಿರ್ಸಿ ಅವರ ವಿಜ್ಞಾನಿಗಳ ಜೊತೆಗೆ ಯಾವಾಗಲೂ ನಿಕಟವಾದ ಒಂದು ಸಂಪರ್ಕ ಬೆಳೆಸಿದರೆ ತಂತಾನೆಗೆ ಅವರಿಗೆ ಶುಂಠಿ ಬೆಳೆಗಾರರಿಗೆ ಬೇಕಾಗುವಂತಹ ಪರಿಪೂರ್ಣವಾದ ಮಾಹಿತಿಗಳನ್ನ ಸಿಗುತ್ತೆ. ಕಾಲಕ್ಕೆ ಬೇಕಾಗಿರುವಂತಹ ಸೂಕ್ತವಾದ ಕ್ರಮಗಳನ್ನ ನೀಡತಕ್ಕಂತ ಆದ್ರೆ ಹೆಚ್ಚಿನ ಒಂದು ಆದಾಯನ ಪಡಿಬಹುದು. ಎಲ್ಲಾ ರೋಗ ಜಾಸ್ತಿ ತೀವ್ರತೆ ಆದಾಗ ಯಾವ ರೀತಿ ಕೀಟನಾಶಕಗಳು ಇಲ್ಲಿ ಬಳಸೋದಾಗಲಿ ಶಿಲೀಂಧ್ರನಾಶಕಗಳು ಬಳಸೋದ್ರಿಂದಾಗಲಿ ಹತೋಟಿ ಮಾಡುವುದು ಬಹಳ ಕಷ್ಟ ಇದೆ. ಇದನ್ನು ಸಮಗ್ರವಾಗಿ ಮಾಡಬೇಕು ಅಥವಾ ಒಬ್ಬ ರೈತರು ಯಾರು ರಕ್ಷಣೆ ಮಾಡ್ಕೊಂತಾರ ಅವ್ರ ತೋಟ ಅಷ್ಟೇ ಚಂದ ಇರುತ್ತೆ, ಯಾರು ರಕ್ಷಣೆ ಮಾಡ್ಕೊಳ್ಳಲ್ಲ ಅವ್ರ ತೋಟ ಹಾಳಾಗಿ ಹೋಗುತ್ತೆ, ಅಥವಾ ಎಲ್ಲರೂ ಸಮನಾಗಿ ಒಂದೇ ಟೈಮ್ಗೆ ಮಾಡಬೇಕು, ಸಮಗ್ರವಾಗಿ ಮಾಡಬೇಕು, ಹಂಗೇನಿರುತ್ತ? ಈ ಸಾಮಾನ್ಯವಾಗಿ ಇದು ಒಳ್ಳೆ ಪ್ರಶ್ನೆ ಇದು. ಈಗ ಏನಾಗುತ್ತೆ ಅಂದ್ರೆ, ಸರ್ ಇದು ಕೆಲವೊಂದು ರೋಗಗಳು ಮಣ್ಣಿನಲ್ಲೇ ವಾಸವಾಗಿರೋದ್ರಿಂದ ಹೆಚ್ಚು ಮಳೆ ಬಿದ್ದಾಗ ಒಂದು ಕಡೆಯಿಂದ ರೋಗಗಳು ಮತ್ತೊಂದು ತಾಕುಗಳಿಗೆ ನೀರು ಮುಖಾಂತರ ಹರಡೋದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ಒಂದು ದಿಕ್ಕಿನಲ್ಲಿ ನೋಡಿದಾಗ ನಾವು ಈ ಒಂದು ಸಮಗ್ರವಾಗಿ ರೋಗ ಮತ್ತು ಕೀಟಗಳ ನಿಯಂತ್ರಣ ಮಾಡೋದ್ರಿಂದ ನಾವು ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂತಹ ಒಂದು ಕೀಟ ಮತ್ತು ರೋಗಗಳ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಆಗ ರೈತರು ಎಲ್ಲಾ ರೀತಿ ಒಟ್ಟಾಗಿ ಸೇರಿಕೊಂಡು ಒಂದು ಗುಂಪುಗಳ ರೀತಿಯಲ್ಲಿ ಶುಂಠಿ ಬೆಳೆಗಾರ ಸಂಘ ರೀತಿಯಲ್ಲಿ ಮಾಡಿಕೊಂಡು ಆ ಒಂದು ಭಾಗಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಖರೀದಿ ಮಾಡ್ತಕ್ಕಂಥದ್ರಿಗಾಗಲಿ ಮತ್ತೆ ಬಳಸಕ್ಕಾಗಲಿ ಪ್ರಮಾಣನೂ ಕೂಡ ಅತ್ಯ ಮುಖ್ಯ. ಕೆಲವರು ಏನ್ ಮಾಡ್ತಾರೆ, ಶಿಲೀಂಧ್ರನ ಮಾಡಿಸ್ಬಿಡ್ಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ಏನಾದ್ರೂ ಶಿಫಾರಸು ಮಾಡಿಕಿಂತ ಪ್ರಮಾಣಕ್ಕಿಂತ ಕಡಿಮೆ ಮಾಡಿದ್ರು ಸಹಿತ ಕೆಲವೊಂದ್ಸತಿ ರೋಗಗಳ ಹತೋಟಿ ಮಾಡೋದು ಕಷ್ಟಕರ. ಹಾಗಾಗಿ ಒಂದು ಗುಂಪಿನ ರೀತಿಯಲ್ಲಿ ಸಾಮೂಹ್ಯವಾಗಿ ಒಂದು ರೋಗ ಮತ್ತು ಕೀಟಗಳ ನಿಯಂತ್ರಣಗಳನ್ನ ನಾವು ಕ್ರಮಗಳನ್ನ ಮಾಡೋದ್ರಿಂದ ಒಂದು ಹೆಚ್ಚಿನ ಪರಿಣಾಮ ಕಳೆಯೋದೊಂದು ಪಥವನ್ನು ಬೆಳೆಸಬೇಕು. ಹೇಗೆ ಬೆಳಿಬೇಕು, ಲಾಭದಾಯಕವಾಗಿ ಇರ್ತಕ್ಕಂಥ ಬೆಳೆಗೆ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂತ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಶುಂಠಿ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಈ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಸ್ಯರೋಗ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಪ್ರಶಾಂತ್ ಕೆ ಅವರಿಂದ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಹೇ ಪರ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ಬೈಠ ಬೇಟಾ ತು ಜೊ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ